ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಎಲ್ಲ ರೈತ ಮಿತ್ರರಿಗೆ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಷಣ್ಮುಖ ಎಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ರೈತರಿಗೆ ಸಲಹೆ, ಆನಂತರದಲ್ಲಿ ರೈತ ಗೀತೆಗಳನ್ನು ಕೇಳುವಿರಿ. ರೈತ ಮಿತ್ರರೇ, ಹಾಗಾದರೆ ಕೇಳಿ ಕೃಷಿ ಅನುಭವ ಕುರಿತು ಷಣ್ಮುಖ ಎಸ್ ಅವರೊಂದಿಗೆ ಈ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಹನಕನಹಳ್ಳಿ ಗ್ರಾಮದ ಯುವ ರೈತರಾಗಿರ್ತಕ್ಕಂಥ ಷಣ್ಮುಖ ಎಸ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಈ ಭಾಗದಲ್ಲಿ ವಿಶೇಷವಾಗಿ ಮಲ್ಲಿಗೆಯನ್ನು ಬೆಳೀತಾರೆ, ಮಲ್ಲಿಗೆ ಬೆಳೆಗಾರರು ಹೌದು, ಜೊತೆಗೆ ಕಬ್ಬು ಬೆಳೀತಾರೆ, ಮೆಕ್ಕೆಜೋಳ ಬೆಳೀತಾರೆ, ಹಾಗೆಯೇ ಒಂದಿಷ್ಟು ತೆಂಗಿನ ಮರಗಳನ್ನು ಹಾಕ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಒಬ್ಬ ಯುವಕರಾಗಿ ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಗಿಕೊಂಡು ಕೃಷಿಯಲ್ಲಿ ಅವರು ಆ ಮೂಲಕ ತಮ್ಮ ಬದುಕನ್ನು ಕಂಡುಕೊಂಡಿದ್ದಾರೆ. ಈ ಬಗ್ಗೆ ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಷಣ್ಮುಖ ಅವರೇ. ನಮಸ್ತೆ ಸರ್. ಏನು ಓದಿದ್ದೀರಿ ಷಣ್ಮುಖ ಅವರೇ? ಸರ್, ನಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿದೆ, ಐ ಟಿ ಐನೂ ಆಗಿದೆ ಸರ್. ಓ, ಡಿಗ್ರಿ ಮುಗಿಸಿದ್ದೀರಿ, ಐ ಟಿ ಐ ಮಾಡಿದ್ದೀರಿ, ನಂತರ ಕೃಷಿಗೆ ಅವಲಂಬನೆ ಆಗಿದೆ. ಕೃಷಿಗೆ ಬಂದಿದ್ದೀರಿ. ಐ ಟಿ ಐನಲ್ಲಿ ಯಾವ ಬ್ರ್ಯಾಂಚಸ್ಸಲ್ಲಿ ಓದಿದ್ದು ನೀವು? ಸರ್, ಐ ಟಿ ಐದಲ್ಲಿ ಎಲೆಕ್ಟ್ರಿಷಿಯನ್ ಮಾಡಿದ್ದೆ ಸರ್. ಮತ್ತು ಅಲ್ಲಿ ಎಲೆಕ್ಟ್ರಿಷಿಯನ್ ಮಾಡಿ ಇಲ್ಲಿ ಬೇರೆ ಕಡೆ ಕಂಪ್ನಿಗೆ ಹೋಗ್ಬೇಕಂದ್ರೆ ಆಗಲಿಲ್ಲ, ಅಪ್ಪರು ಮತ್ತು ಅಮ್ಮರು ಲೆಸ್ ಆದ್ರಿಂದ ನಾವು ಇಲ್ಲೇ ಕೃಷಿಯ ಮೇಲೆ ಅವಲಂಬನೆಯಾಗಿ. ನಿಮ್ಮ ಆ ಫೀಲ್ಡಲ್ಲಿ ಏನಾದರೂ ಮಾಡ್ಬೋದಾಗಿತ್ತಲ್ವ, ಅಂದರೆ ಎಲೆಕ್ಟ್ರಿಷಿಯನ್ ಫೀಲ್ಡಲ್ಲಿ? ಎಲೆಕ್ಟ್ರಿಷಿಯನ್ ಫೀಲ್ಡಲ್ಲಿ ಮಾಡ್ಬೇಕಾಯ್ತು ಸರ್. ಇಲ್ಲಿ ನಾ ಮತ್ತು ಮನೆಯಲ್ಲಿ ತೋಟ ಎಲ್ಲ ಮತ್ತು ನಾವೆಲ್ಲ ಇದಾಗುತ್ತೆ ಅಂತೇಳಿ ಆ ಕೃಷಿ ಕಡೆಗೆ ಅವಲಂಬನೆ. ಹಿರಿ ಮಗನ ನೀವು ಮನೆಗೆ? ಹಾಂ, ನಾವೇ ಹಿರಿ ಮಗ ಸರ್. ಅಂದರೆ ಜವಾಬ್ದಾರಿ ಜಾಸ್ತಿ ಇದೆ? ಹಂಗಾರೆ ಜವಾಬ್ದಾರಿ ಜಾಸ್ತಿ ಇರೋದಕ್ಕೋಸ್ಕರನೇ ಕೃಷಿ ಮೇಲೆ ಅವಲಂಬನೆಯಾಗಿ ಕೃಷಿ ಮಾಡ್ತಾ ಇದ್ದೀವಿ ಸರ್. ಈಗ ಎಷ್ಟು ಎಕರೆ ಭೂಮಿ ಇದೆ ಷಣ್ಮುಖ? ನಮ್ಮದೊಂದು 10 ಎಕರೆ ಇದೆ ಸರ್. ಈಗ 10 ಎಕರೆಯಲ್ಲಿ ಏನೇನು ಬೆಳೀತಾ ಇದ್ರಿ ಸರ್? 10 ಎಕರೆಯಲ್ಲಿ ಈಗ ನಾವು 2 ಎಕರೆ ಮಲ್ಲಿಗೆ ಮತ್ತು ದುಂಡು ಮಲ್ಲಿಗೆ ಇದೆ ಸರ್. ಮತ್ತು 4 ಎಕರೆ ಕಬ್ಬು ಇದೆ ಸರ್. 4 ಎಕರೆ ವರ್ಷ ಮೆಕ್ಕೆಜೋಳ ಬೆಳೀತೀವಿ ಸರ್, ಅದು ಮಳೆಗಾಲಕ್ಕೆ ಮಾತ್ರ. ನೀರಾವರಿ ಎಷ್ಟಿದೆ? ನೀರಾವರಿ 10 ಎಕರೆಗೆ ಆಗ್ತದ? ಇಲ್ಲ ಸರ್, ಒಂದು 6 ಎಕರೆ ಇದೆ ಸರ್ ನೀರಾವರಿ. ಇನ್ನೊಂದು 4 ಎಕರೆ ಹೊರ ಭೂಮಿ ಬೆಳಿದೀವಿ ಸರ್. ಅಲ್ಲಿ ಏನೇನು ಬೆಳಿತೀರಿ? ಅಲ್ಲಿ ಮೆಕ್ಕೆಜೋಳ ಒಂದಿದೆ ಸರ್. ಅಲ್ಲಿ ಮೆಕ್ಕೆಜೋಳ ಮಾತ್ರ ಬೆಳೆಯೋದು? ಮೆಕ್ಕೆಜೋಳ ಅಷ್ಟೇ ಸರ್. ಇನ್ನು ನೀರಾವರಿದಲ್ಲಿ ಮಾತ್ರ ಮಲ್ಲಿಗೆ, ದುಂಡು ಮಲ್ಲಿಗೆ ಮತ್ತು ತೆಂಗು ಮತ್ತು ಕಬ್ಬು ಬೆಳಿತೀವಿ ಸರ್. ಕಬ್ಬು ಪ್ರತಿ ವರ್ಷ ಬೆಳಿತೀರಿ? ಹಾಂ, ಪ್ರತಿ ವರ್ಷನೂ ಬೆಳಿತೀವಿ. ಯಾವ ತಳಿಯನ್ನು ಹಾಕೋದು ನೀವು ಇಲ್ಲಿ? ಸರ್, ನಾವು ಇಲ್ಲಿ ವಿಜಯನಗರ ಸೂಪರ್ ಫ್ಯಾಕ್ಟ್ರಿಯಿಂದ ಕಳಿಸ್ತಾರೆ ಸರ್. ಅವರು ನಮ್ಮಲ್ಲಿ ನಾಟಿ ಕಬ್ಬು ಇರುತ್ತಲ್ಲ, ಅದನ್ನೇ ಹಾಕ್ತೀವಿ ಸರ್ ನಾವು. ಅದು ಒಂದು 35-45 ಟನ್ ಟನ್ ಬರುತ್ತೆ ಸರ್ ನಮಗೆ. ಎವರಿ ಎಕರೆಗೆ? ಎಕರೆ ಸರ್. ಓಹೋ, ಹಂಗಾಗಿ ನಮ್ಮದು ಈ ಸಲ ಒಂದು 4 ಎಕರೆಗೆ ಒಂದು 170 ಟನ್ ಟನ್ ಆಯ್ತು ಸರ್. ಮುಂಡ್ರಿಗಿ ತಾಲೂಕು ಗಂಗಾಪುರ. ಓ, ಅಲ್ಲಿಗೆ ಹೋಗ್ತದೆ? ಅಲ್ಲಿಗೆ ಹೋಗುತ್ತೆ ಸರ್. ಈ ಸಕ್ಕರೆ ಕಾರ್ಖಾನೆಯವ್ರಿಗೂ ಕಬ್ಬು ಬೆಳೆಗಾರರಿಗೂ ಯಾವ ರೀತಿಯ ಒಪ್ಪಂದ ಆಗಿರ್ತದೆ? ಒಂದು ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತೀವಿ ಸರ್. ಏನೇನು ಕಂಡೀಷನ್ಸ್ ಇರ್ತವೆ ಅಂದರೆ, ಅವರು ಈ ಬೆಳೆ ಕಬ್ಬೆಲ್ಲ ನಾವೇ ಕಟ್ ಮಾಡ್ಕೊಂಡು ಹೋಗ್ತೀವಿ ಎಂಡ್ ಟೈಮಿಗೆ ಅಂತ ಹೇಳ್ತಾರೆ ಸರ್. ಆದರೆ ಎಂಡ್ ಟೈಮಿಗೆ ಆಗಲ್ಲ ಸರ್, ಮತ್ತೆ ಏನು ಮಾಡೋಕ್ಕಲ್ಲ. ನೀವೇ ಇಲ್ಲಿ ನಮ್ಮಲ್ಲೇ ಫ್ಯಾಕ್ಟ್ರಿ ಇರೋದಕ್ಕೋಸ್ಕರ ನಾವು ಅನುಕೂಲ ಆಗೋಕ್ಕೋಸ್ಕರ ಕಬ್ಬೆ ಜಾಸ್ತಿ ಬೆಳೀತಿದ್ವಿ. ಈಗ ಖರ್ಚು ವೆಚ್ಚಗಳು ಕಂಪ್ನಿಯವರೇ ಕೊಡ್ತಾರೆ ಅಂದರೆ ಕಾರ್ಖಾನೆಯವರು ಎಲ್ಲ ನಮ್ಮ ಮೇಲೆ ಹಾಕ್ತಾರೆ ಸರ್. ಪ್ರತಿಯೊಂದು ಟ್ರಾನ್ಸ್ಪೋರ್ಟು, ಆಮೇಲೆ ಕಬ್ಬು ಕಟಾವು ಮಾಡೋವು, ಪ್ರತಿಯೊಂದನ್ನು ನಮ್ಮ ಮೇಲೆ ಹಾಕಿ ಅದನ್ನು ನಮಗೆ ಬರೋ ಅಮೌಂಟಲ್ಲೇ ಕಟ್ ಮಾಡಿ ಕೊಡ್ತಾರೆ ಸರ್. ಮುಂಗಡ ಕೊಡ್ತಾರೆ ಅವರು? ಮುಂಗಡ ಏನು ಕೊಡಲ್ಲ ಸರ್, ನಮ್ಮದು ಕಬ್ಬು ಕಟಾವಾಗಿ 45 ಡೇಸ್ ಆಮೇಲೆ ಕೊಡ್ತಾರೆ ಸರ್ ಅಮೌಂಟ್. ಓಹೋಹೋ, ಈಗ ನಮ್ಮದು ಕಬ್ಬು 50 ನಾಟಿ ಮಾಡಿದ್ವಿ ಅಂದರೆ 1 ವರ್ಷ ಆಮೇಲೆ ಕಟ್ ಮಾಡ್ತಾರೆ ಸರ್. ಕಟ್ ಮಾಡೋಕ್ಕೆ ಎಂಡ್ ಟೈಮಿಗೆ ಬಂದರೆ ಲೇಬರ್ಸ್ ಇದ್ದರೆ ಬರ್ತಾರೆ ಸರ್, ಇಲ್ಲ ಅಂದರೆ 40 ಮಂತ್ಸು 16 ಮಂತ್ಸು ಆಗ್ಬೋದು ಸರ್. ಅದಾದಮೇಲೆ ಕಟ್ ಮಾಡ್ಕೊಂಡು ಅದಾದಮೇಲೆ 45 ಡೇಸಿ ನಮ್ಮ ಅಮೌಂಟ್ ಹಾಕ್ತಾರೆ ಸರ್. ಅವ್ರು ನಮಗೆ ಗೊಬ್ಬರ ಬೀಜದನ್ನು ಕೊಡ್ತಾರೆ ಸರ್, ಅದಕ್ಕೂ ಸಹಿತ ಬಡ್ಡಿ ಹಾಕ್ತಾರೆ ಸರ್. 1 ರೂಪಾಯಿ 20 ಪೈಸೆ ಈ ಥರ ಅಮೌಂಟ್ ಕೊಡ್ತಾರೆ ಅವರು. ಸಾಲದ ರೂಪದಲ್ಲಿ ಕೊಡ್ತಾರೆ ಸರ್. ಆಮೇಲೆ ಗೊಬ್ಬರ ಬೀಜನೂ ಸಹ ಕೊಡ್ತಾರೆ ಸರ್, ಅದಕ್ಕೆಲ್ಲದಕ್ಕೂ ಟ್ಯಾಕ್ಸ್ ಬಡ್ಡಿ ಹಾಕ್ತಾರೆ. ಹ್ಞೂ, ಸೊ ಬಡ್ಡಿ ಹಾಕ್ತಾರೆ ಸರ್. ಈಗ ನೀವು ಬೇರೆ ಯಾರೋ ಇನ್ನೊಂದು ಕಾರ್ಖಾನೆಯವರು, ಸಕ್ಕರೆ ಕಾರ್ಖಾನೆಯವರು ನಮಗೆ ಕೊಡಿ ಅಂತ ಬಂದರೆ ಕೊಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಸರ್, ಕೊಡ್ಬೋದು ಸರ್, ಕೊಡೋಕ್ಕೇನಿದಿಲ್ಲ ಸರ್. ಈಗ ನಾವು ಹೆಂಗಂದ್ರೆ ನಾವು ಒಬ್ಬರ ಹತ್ರ ವ್ಯವಹಾರ ಮಾಡ್ತಾ ಇದ್ದೀವಿ ಅಂದಮೇಲೆ ಮತ್ತು ಅವ್ರು ಬಿಟ್ಟು ಇವ್ರಿಗೆ ಇವ್ರು ಬಿಟ್ಟು ಅಂದಾಗ ಮಿಷ್ಟಣಿಗಾಗಿ ಒಂದು ಟೈಮ್ ಏನಾರ ಬೆಂಕಿ ಅನಾಹುತಕ್ಕೆ ಏನಾರು ಆಗಲ್ಲ, ಅವರು ಯಾರು ಸ್ಪಂದನೆ ಆಗಲ್ಲ ಸರ್. ನಮ್ಗೆ ಯಾರು ಸ್ಪಂದನೆ ಮಾಡ್ತಾರೋ ಆ ಕಂಪ್ನಿ ನಾವು

ಹಂಗಾಗಿ ಭಾಳ ಕಾಸ್ತಿ ಆಗುತ್ತೆ ಸರ್. ಈಗ ಅವಾಗ ಇರೋಷ್ಟು ಲಾಭ ಈಗಿಲ್ಲ ಸರ್, ಕಡಿಮೆ ಸ್ವಲ್ಪ. ಏನು ಕಾರಣ? ಯಾಕೆ ಮಾರ್ಕೆಟಿಂಗ್ ವ್ಯವಸ್ಥೆಯಲ್ಲಿ ಮಧ್ಯವರ್ತಿಗಳು ಕಾಟ ಜಾಸ್ತಿ ಸರ್. ಆಮೇಲೆ ರೇಟ್ಗಳು ನಾವು ಈಗ ಹೆಂಗಂದ್ರೆ ಅವಾಗೆಲ್ಲ ನಾವು ಕಡಿಮೆ ರೇಟಿಗೆ ಮಾಡೋದು 50-60 ರೂಪಾಯಿ ಮಾಡಿದ್ರು ಈಗ 10 ರೂಪಾಯಿ ಒಳಗೆ ನಮ್ಗೆ ಖರ್ಚು ಮಾಡ್ಬಿಡೋದು ಸರ್ ಪರ್ ಕೆ ಜಿಗೆ. ಈಗ 200 ರೂಪಾಯಿ ಮಾಡಿದ್ರು 120 ರೂಪಾಯಿ ಕೊಡ್ತೀವಿ, 80 ರೂಪಾಯಿ ಉಳಿತು ನಮಗೆ. ಅವಾಗೆಲ್ಲ ಜಾಸ್ತಿ ಉಳಿಯೋದು ನಮಗೆ. ಈಗ ಭಾಳ ಕಷ್ಟ ಆಗುತ್ತೆ ಸರ್. ಅವಾಗ ಲೇಬರ್ ಚಾರ್ಜ್ ಕಡಿಮೆ ಇತ್ತು, ಈಗ ಲೇಬರ್ ಚಾರ್ಜ್ ಜಾಸ್ತಿ. ಆಮೇಲೆ ರೋಗ ಜಾಸ್ತಿ ಸರ್. ಈಗ ರೆಡ್ಮೇಡ್ಸು ಆಮೇಲೆ ಮಜ್ಜಿಗೆ ರೋಗ ಅಂತೇಳಿ ಇನ್ನೊಂದೆರಡು ಇವು ಬರ್ತದೆ ಸರ್. ಆ ಥರ ರೋಗ ಬಂದು ಮಜ್ಜಿಗಳು ಭಾಳ ಇದಾಗ್ತದೆ ಸರ್. ಆಮೇಲೆ ಗೊಣ್ಣೆ ಹುಳು ಕಟ್ಟಕ್ಕೆ ಗಿಡನೂ ಹೋಗ್ತದೆ ಸರ್. ಈಗ ಜರಿ ಹುಳ ಕಡಿದು ಗೊಣ್ಣೆ ಹುಳಕ್ಕು ನೆಟೆ ಬಂದು ಹೋಗ್ಬಿಡ್ತದೆ ಸರ್ ಮಜ್ಜಿ ಗಿಡಗಳು. ಈಗ 4-5 ವರ್ಷ ಗಿಡ ಆಗಿಬಿಟ್ರೆ ಒಂದು 300 ಗಿಡ ಹಚ್ಚಿದ್ರೆ ಒಂದು 30-40 ಗಿಡ ಹೋಗ್ಬಿಡ್ತದೆ ಸರ್ ಒಳಗೆ. ಅವನ್ನೆಲ್ಲ ಪಿಕಪ್ ಮಾಡ್ಕೋಬೇಕಂದ್ರೆ ಈ ಹುಲ್ಲಿಂದು ಜಾಸ್ತಿ ಆಗ್ಬಿಡುತ್ತೆ ಸರ್. ಈ ಲೇಬರ್ಗಳು ಸಿಗಲ್ಲ ಸರ್ ಕಟಿಂಗ್ ಮಾಡೋಕ್ಕೆ. ಈ ಗ್ರೇಸಿಲ್ ಹೊಡೆದು ಕಳೆನಾಶಕ ಹೊಡುತ್ತೆ ಅಂದ ಭೂಮಿ ಎಲ್ಲ ಎಟ್ಟಿಯಾಗಿ ಇಳುವರಿ ಭಾಳ ಕುಂಡಿತಾಗಿ ಸರ್. ಈ ಹಿಂದಿನ ವರ್ಷದಿಂದ ಎಲ್ಲರೂ ಬ್ರಷ್ ಕಟ್ಟರಿಂದ ಹುಲ್ ಕಟ್ ಮಾಡ್ತಾ ಇದಾರೆ ಸರ್. ಹೌದಾ? ಅಂದರೆ ಕಳೆನಾಶಕ ಬಳಸೋದು ಬಿಡ್ತಾ ಇದ್ದಾರೆ. ಬಿಡ್ತಾ ಇದ್ದಾರೆ ಸರ್. ಈ ವರ್ಷ ಕಂಪಲ್ಸರಿ ಅಂದ್ರೆ ಒಂದು 80% ಒಮ್ಮೆಡಿ ಕಂಟ್ರೋಲ್ ಆಗಿದೆ ಸರ್ ಕಳೆನಾಶಕ. ಅಷ್ಟು ಸಮಸ್ಯೆ ಇದೆ ಅಲ್ವಾ? 100% ಕಳೆನಾಶಕ ಯೂಸ್ ಮಾಡೋ ರೈತರು ಇಮ್ಮಿಡಿಯೇಟ್ಲಿ 80% ಕಳೆನಾಶಕ ಬಿಟ್ಟು ಬ್ರಷ್ ಕಟ್ಟರಿಂದ ಯೂಸ್ ಮಾಡ್ತಾ ಇದ್ದಾರೆ ಸರ್. ಒಂದೇ ಇಯರ್ ಇನ್ನು 4-5 ವರ್ಷ ಭಾಳ ಕಳೆನಾಶಕ ಯೂಸ್ ಮಾಡ್ದಂಗಿಂದ ಭೂಮಿಗಳು ಗಿಡಗಳೆಲ್ಲ ಅದ್ರ ಬಂದು ಗಿಡ ಬುಡ ಸಮೇತ ಉಳ್ಳೋದು. ಮಳೆಗಾಳೆ ಬಂದಾಗ ಫುಲ್ ಗಿಡ ಗಿಡನೇ ಒಂದು 100 ಗಿಡ ಇದ್ದಾನೆ ಒಂದು 20-30 ಗಿಡ ಉಳ್ಕೊಂಡೋಗ್ಬಿಡೋ ಸರ್. ಬೇರೆಗೆಲ್ಲ ಕೊಳದೆ ಬಂದು ಗಿಡಗಳು. ಕಳೆನಾಶಕ ಅಷ್ಟು ಸಮಸ್ಯೆ ಅಂತ ಗೊತ್ತಿದ್ದು ಇದನ್ನು ಶಿಫಾರಸು ಮಾಡೋದು ತಪ್ಪಲ್ವಾ? ಇದನ್ನು ಬಳಕೆ ಮಾಡೋದ್ರ ಬಗ್ಗೆ ಅದು ಅಷ್ಟು ನಮ್ಗೇನು ಅನಿಸ್ಲಿಲ್ಲ ಸರ್. ನಮ್ಮದು ಕರ್ಕಿ ಪತ್ತು ಹುಲ್ಲು ಎಲ್ಲ ಜಾಸ್ತಿ ಇರುತ್ತಲ್ಲ ಸರ್. ಅವಾಗ ಕಡ ಹೋಗಲ್ಲ ಅಂತೇಳಿ ಇದಕ್ಕೆ ಒಂದು ಸಲ ಸ್ಪ್ರೈ ಮಾಡಿಬಿಟ್ರೆ ಒಂದು ಅವಾಗೆಲ್ಲ 200 ರೂಪಾಯಿ 180 ರೂಪಾಯಿ ಒಂದು ಲೀಟ್ರ್ ಸಿಗುತ್ತೆ ಸರ್. ಅವಾಗೆಲ್ಲ ಸ್ಪ್ರೈಗೆ ಏನಂದರೆ ಒಂದು 300-350 ರೂಪಾಯಿಗೆ ಒಂದು ಎಕರೆ ಹೊಲ ಹೊಡ್ಕೊಂಬಿಡ್ರಿ ಸರ್. ಖರ್ಚು ಕಡಿಮೆ ಆಗೋದು. 2,500-3,000 ಕೊಟ್ಟು ಲೇಬರ್ ಕೂಡ ಕೆತ್ತಿಸೋದ್ರ ಬದಲು ಅದನ್ನ ಮಾಡೋರು. ಅದು ಯಾವಾಗ ಬರ್ತಾ ಬರ್ತಾ ಬರ್ತಾ 4-5 ವರ್ಷ ಆಮೇಲೆ ಅದು ಈಗ ಜಾಸ್ತಿ ಆಗಿದೆ ಸರ್. 200 ರೂಪಾಯಿ ಲೀಟ್ರದ್ದು ಕಳೆನಾಶಕ 800-900 ರೂಪಾಯಿ ಆಗಿದೆ ಸರ್ ಒಂದು ಲೀಟ್ರ್ ಕಳೆನಾಶಕ. ಅಂದ್ರೆ ಈ ಭಾಗದಾಗ ಯಾವ ಪ್ರತಿ ಯೂಸ್ ಮಾಡ್ಬೋದು ಅನ್ಕೊಂಡ್ಗೆ ಈಗ ನಾವೇ ಬಿಟ್ಬಿಟ್ಟಿವಿ ಸರ್. ಈಗೆಲ್ಲ ಎಷ್ಟು ವರ್ಷ ಆಯ್ತು ನೀವು ಕಳೆನಾಶಕ ಬಳಸೋದು ಬಿಟ್ಟು? ಈಗ 1 ವರ್ಷ ಸರ್. ಹಿಂದಿನ ವರ್ಷ ಯೂಸ್ ಮಾಡಿದ್ದೀವಿ ಎಲ್ಲ. ಹೆಂಗಂದ್ರೆ ಬರ್ತಾ ಬರ್ತಾ ಇಳುವರಿ ಯಾವಾಗ ಹಿಂದಿನ ವರ್ಷ ಭಾಳ ಕುಂಠಿತ ಆಗ್ಬಿಡ್ತು. ಆಮೇಲೆ 2 ವರ್ಷ ಲಾಕ್ಡೌನಲ್ಲಿ ನಮಗೆ ರೇಟ್ ಸಿಗಲಿಲ್ಲ, ಆಮೇಲೆ ಮಾರ್ಕೆಟಿಂಗ್ ಇರಲಿಲ್ಲ, ಅವೆಲ್ಲ ಹೊರತಾ ಈ ಹಿಂದಿನ ವರ್ಷ ಭಾಳ ಜನಕ್ಕೆ ಭಾಳ ಅನುಭವ ಆಗ್ಬಿಡ್ತು. ರೇಟ್ ಇದೆ, ಮಲ್ಲಿಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದರೆ ಕಳೆನಾಶಕ ಯೂಸ್ ಮಾಡೋದ್ರಿಂದ ನಮಗೆ ಮಗ್ಗೆ ಬರ್ತಾ ಇಲ್ಲ ಅಂತೇಳಿ. ಅವಾಗೆಲ್ಲರೂ ಬ್ರಷ್ ಕಟರ್ ಅಂತೇಳಿ ಮಿಷನ್ಗಳಿಂದ ಯೂಸ್ ಮಾಡಾಕತ್ತಾರೆ ಸರ್. ಈ ವರ್ಷ ಗಿಡಗಳೆಲ್ಲ ಚೆನ್ನಾಗಿ ಬಂದಿದೆ ಸರ್. ಈ ವರ್ಷ ಇನ್ನು ಈ ವರ್ಷ ಇಳುವರಿ ಹೆಂಗೆ ಬರ್ತಾ ನೋಡ್ಬೇಕು ಸರ್. ಒಟ್ಟೆ ಕಳೆನಾಶಕ ಭಾಳ ಕಡಿಮೆ ಆಗಿದೆ ಸರ್ ಈ ವರ್ಷ. ಒಂದು 20% ಯೂಸ್ ಮಾಡ್ಬೋದು ಸರ್. ಅದು ಇನ್ನೊಂದು 2-3 ವರ್ಷಕ್ಕೆಲ್ಲ 100% ಕಳೆನಾಶಕನ ಕಂಪಲ್ಸರಿ ಬ್ಯಾನ್ ಮಾಡ್ತೀವಿ ಸರ್. ಮಲ್ಲಿಗೆ ಎಲ್ಲಿ ಮಾರಾಟ ಮಾಡ್ತೀರಿ ನೀವು ಸರ್? ನಾವು ಮಲ್ಲಿಗೆನ ನಮ್ಮ ಹೂವಿನಡಗಲಿ ಇಲ್ಲಿ ಒಂದು ಸಂಘ ಮಾಡಿದೆ ಸರ್, ಮಲ್ಲಿಗೆ ಸಂಘ ಅಂತೇಳಿ. ಆ ಸಂಘದ ವತಿಯಿಂದ ಗಾಡಿ ಬಿಡ್ತಾರೆ ಸರ್, ಹೂವಿನ ಗಾಡಿ. ಅವರು ಅಲ್ಲಿ ಮಲ್ಲಿಗೆ ಗಾಡಿ ಹಾಕಿದ್ರೆ ನಾವು ದಾವಣಗೆರೆ ಅಲ್ಲಿ ಇದೆ ಸರ್ ಒಂದು ಮಾರ್ಕೆಟಿಂಗ್, ಅಲ್ಲಿ ಅವ್ರು ಏನು ರೇಟ್ ಹೇಳ್ತಾರೋ ಆ ರೇಟಿಗೆ ನಾವು ಇಲ್ಲಿ ಮಗ್ಗೆ ಹಾಕ್ಬೇಕು ಸರ್ ಅಷ್ಟೇ. ಹಂಗಾಗಿ ಅವ್ರೇನು ಮಾಡ್ತಾರೆ ಅಲ್ಲಿ ಅವ್ರ ಅನುಕೂಲ ತಕ್ಕಂಗೆ ಅವರೆಲ್ಲ ಕೋಟ್ಯಾಧಿಪತಿಗಳಾಗಿದ್ದಾರೆ ಸರ್ ಮಾರ್ಕೆಟ್ ನೋಡಿ. ನಾವುಗಳಿನ ಇಲ್ಲಿನ ರೈತರು ರೈತರಾಗೇ ಇದೀವಿ, ನಮಗೇನು ಲಾಭ ಇಲ್ಲ ಸರ್. ಈಗ ಅವರು ಒಬ್ಬ ಓನರ್ಗಳು ಮನೆಗಳು ನೋಡಿಬಿಟ್ರೆ ಹೈ ಕ್ಲಾಸ್ ಆಗಿದ್ದಾರೆ ಸರ್. ಓಹ್, ಮಧ್ಯವರ್ತಿಗಳು. ಮಧ್ಯವರ್ತಿ ಮಾರ್ಕೆಟಿಂಗ್ ಮಾಡೋ ಸಿಸ್ಟಮ್ ಅವರು. ಅಲ್ಲಿ ಮಾರಾಟ ಕಟ್ಟಿ ಮಾರೋರಿಗೆ ಅಷ್ಟು ವ್ಯಾಲ್ಯೂ ಇಲ್ಲ ಸಲ ಇಲ್ಲ. ಏನೋ ಕುಂತು ಮಾರ್ಕೆಟಿಂಗ್ ಅವ್ರಿಗೆ ಇವರಿಗೆ ಸಪ್ಲೈ ಮಾಡ್ತಾರಲ್ಲ ಅವರು ಕೋಟ್ಯಾಧಿಪತಿಗಳಾಗಿದ್ದಾರೆ ಸರ್. ಅದನ್ನ ಚೇಂಜ್ ಮಾಡೋಕ್ಕೋಸ್ಕರ ಈಗ ಮಲ್ಲಿಗೆ ಎಫ್ ಯು ಅಂತ ಮಾಡಿದ್ವಿ ಸರ್. ಎಫ್ ಯು ಮಾಡಿದ್ವಿ. ಆ ರೈತರೆಲ್ಲ ಬಂದು ಅದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಅದನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ತಗೋಬೇಕಂತ ನಾನು ರೈತರಿಗೆ ಹೇಳ್ತೀನಿ ಸರ್. ಈಗ ಮಲ್ಲಿಗೆ ಬೆಳೆಗಾರರಿಗೆ ಎಫ್ ಯು ಆಗಿದೆ ಸರ್. ಮಲ್ಲಿಗೆ ಎಫ್ ಯು ಆಗಿದೆ ಸರ್. ಮಲ್ಲಿಗೆ ಈ ಸಲ ಎಲ್ಲ ಫರ್ಟಿಲೈಸರ್ ಲೈಸೆನ್ಸ್ ಮತ್ತು ಫರ್ಟಿಸೈಡ್ಸ್ ಲೈಸೆನ್ಸ್ ಎಲ್ಲ ಅಪ್ಲೈ ಮಾಡಿದ್ವಿ ಸರ್, ಬಂದಿದೆ. ಈಗ ಗೊಬ್ಬರ ಎಲ್ಲ ತರಿಸಿದ್ವಿ ಸರ್ ರೈತರಿಗೋಸ್ಕರನೇ. ಅದೆಲ್ಲ ರೈತರು ನಮ್ಮ ಇಲ್ಲಿ ಭಾಗದ ರೈತರಿಗೆಲ್ಲ ಅನುಕೂಲ ಮಾಡಿಕೊಂಡು ತಗೊಂಡು ಏನು ನಮ್ಮ ಹಡಗಲಿ ಮಾರ್ಕೆಟ್ ಔಷಧಿ ಅಂಗಡಿ ಮಾರ್ಕೆಟ್ ಇದೆಲ್ಲ ಅದಕ್ಕಂತೂ ಕಡಿಮೆ ರೇಟಲ್ಲೇ ರೈತರಿಗೆ ಕೊಡ್ಬೇಕು ಅನ್ಕೊಂಡಿದ್ವಿ ಸರ್ ನಾವು ಎಫ್ ಯುದಿಂದ. ಅದರಿಂದ ಯೂಸ್ ಮಾಡ್ಕೊಂಡು ಆಮೇಲೆ ಮಾರ್ಕೆಟಿಂಗ್ ಸ್ವಲ್ಪ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ವಿ ಸರ್. ಒಮ್ಮೆಟ್ಟಿಗೆ ಯಾವುದು ಚೇಂಜ್ ಮಾಡೋಕ್ಕಾಗಲ್ಲ ಸರ್. ಈಗ ಯಾಕಂದ್ರೆ ಎಲ್ಲ ರೈತರು ಅಲ್ಲಿ ಮಾರ್ಕೆಟ್ ಹತ್ರ ಅಡ್ವಾನ್ಸ್ ಇಸ್ಕೊಂಡು ಅವ್ರ ಜೀವನಕ್ಕೆ ಉಪಯೋಗ ಮಾಡ್ಕೊಂಡಿದ್ದಾರೆ ಸರ್. ಒಮ್ಮೆಡಿಗೆ ಚೇಂಜ್ ಮಾಡ್ಬೇಕಂದ್ರೆ ಅದು ಆಗಲ್ಲ ಸರ್, ಸ್ವಲ್ಪ ದಿನ ಕಾಲ ಹಿಡಿತೈತೆ. 1 ಇಯರ್ ಆಗಲಿ 2 ಇಯರ್ ದಲ್ಲಾಳಿಗಳಿಂದಾಗಲಿ ಮಾರಾಟಗಾರರಿಂದಾಗಲಿ ಇವರು ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟಿರ್ತಾರೆ. ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟಿರ್ತಾರೆ ಸರ್ ದಲ್ಲಾಳಿಗಳಿಗೆ. ನಾವೇನಾದ್ರು ಒಮ್ಮೆಡಿಗೆ ನಮ್ಗೆ ಹಾಕ್ರಿ ಅಂದ್ರೆ ನಮ್ಮ ರೈತರು ಎಲ್ಲರ ಹಾಕಕ್ಕೆ ಅವರೆಲ್ಲ ರೊಕ್ಕ ವ್ಯವಹಾರಿಕವಾಗಿ ಸೆಟ್ ಮಾಡಿರೋದು ಚೇಂಜ್ ಆಗಲ್ಲ ಸರ್. ಒಮ್ಮೆಡಿಗೆ ಒಂದು 6 ಮಂತ್ಸ್ ಬೇಕು ಸರ್ ಚೇಂಜ್ ಮಾಡ್ಬೇಕಂದ್ರೆ. ಈ ಎಫ್ ಪಿ ಓದಿಂದ ಇದನ್ನು ಸುಧಾರಣೆ ಮಾಡ್ಲಿಕ್ಕೆ ಆಗ್ತದಾ? ಮಾಡ್ಬೇಕು ಸರ್ ಸ್ಟಾರ್ಟಿಂಗ್. ಅದನ್ನೇ ಈಗ ದಲ್ಲಾಳಿಗಳು ಯಾರೋ ಫೈನಾನ್ಸಿಯಲ್ ಸಪೋರ್ಟ್ ಮಾಡ್ತಾರಲ್ವಾ, ಅದನ್ನು ಎಫ್ ಪಿ ಓದ ಮಾಡ್ಲಿಕ್ಕೆ ಆಗ್ತದಾ ಏನಾದ್ರೂ? ನಾವು ಅದೇ ಎಫ್ ಪಿ ಓದಿಂದ ನಾವು ಹಣಕಾಸು ವ್ಯವಹಾರ ಮಾಡಿದ್ರೆ ನಮ್ದು ಇದನ್ನು ಎಫ್ ಪಿ ಓಕ್ಕ ಓನ್ಲಿ ಎಲ್ಲರದ್ದು ಅಂತೇಳಿ ಮಿಸ್ಯೂಸ್ ಮಾಡ್ಕೊಂತಾರೆ ಸರ್. ಅದೊಂದೇನಂದ್ರೆ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅನ್ಕೊಂಡಿದ್ವಿ, ಅವರೇ ರೈತರೆ ಅದಕ್ಕೆ ನಮ್ದು ಎಫ್ ಯು ಅಂತೇಳಿ ಅವರೇ ಬರ್ಬೇಕು ಸರ್. ಅವ್ರಿಗೆ ಏನು ಅನುಗುಣ ಬೇಕೋ ಎಲ್ಲನೂ ಮಾಡ್ತೀವಿ ಮಾರ್ಕೆಟಿಂಗ್ ಸಿಸ್ಟಮ್. ಎಫ್ ಪಿ ಓದಲ್ಲಿ ನಿಮ್ಮ ಪಾತ್ರ ಏನು? ಸರ್ ಈಗ ನಾವು ಅಲ್ಲೇ ವರ್ಕ್ ಮಾಡ್ತಾ ಇದೀವಿ ಸರ್, ಈಗ ಸಿಇಒ ಆಗಿ ಈಗ ಟ್ರಾನ್ಸ್ಪೋರ್ಟಿಂಗ್ ಎಲ್ಲಾನು ನೋಡ್ಬೇಕು ಸರ್. ಈ ಸಿಕ್ಸ್ ಮಂತ್ ಅಲ್ಲಿ ಹೆಂಗ್ ಮಾಡ್ತಾರೆ, ನಿಮ್ಗೆ ತರಬೇತಿ ಆಗಿದೆಯಾ ಎಫ್ ಪಿ ಒಗಳನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಏನ್ ಮಾಡಬೇಕು ಸರ್, ಅದ್ರ ಬಗ್ಗೆ ಟ್ರೈನಿಂಗ್ ಆಗಿದೆ ಆಗಿತ್ತು ಸರ್? ಮೊನ್ನೆ ಹೋಗಿದ್ವಿ ಸರ್ ಬೆಂಗಳೂರು, ಅಲ್ಲಿ ಹೋಗಿ ಒಂದು ಟ್ರೈನಿಂಗ್ ಆಗಿದೆ ಸರ್ ಲಾಲ್ಬಾಗ್ನಲ್ಲಿ. ಅಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಬಂದು ಮೊನ್ನೆ ಇಲ್ಲಿ ಜೆ ಕೆ ವಿ ಕೆ ಕಂಪ್ನಿ ಒಳಗೆ ಬಂದ್ ಮಾಡಿದ್ರು ಸರ್ ಟ್ರೈನಿಂಗ್ ಸೆಂಟ್ರಲ್ಲಿ. ನಮಗೆ ಅವರು ಅಲ್ಲಿ ಟ್ರೈನಿಂಗ್ ಏನು ಹೇಳಿದ್ರು ಅಂದರೆ, ಒಂದು ಟ್ಯಾಕ್ಸ್ ಕಲೆಕ್ಷನ್ ಯಾವ ಥರ ಆಗುತ್ತೆ, ಈ ನಿಮ್ಮ ಆಡಿಟ್ ಮಾಡ್ಸೋದು ಹಿಂಗೆ, ಆಮೇಲೆ ಇದು ಟ್ರಾನ್ಸ್ಪೋರ್ಟ್ ಮಾಡಿದ್ನ ಎಲ್ಲ ಕರೆಕ್ಟ್ ಇಯರ್ ಎಂಡ್ ಮಾಡಬೇಕು, ಬೇರೆ ಟ್ಯಾಕ್ಸ್ ಕಟ್ಟೋದು ಹೆಂಗೆ ನಿರ್ದೇಶಕರು ಈ ಕಂಪ್ನಿ ಆ್ಯಕ್ಟ್ ಪ್ರಕಾರ ಮಾಡಿಬಿಟ್ರೆ ಸರ್, ನಾವೇನು ಸ್ವಲ್ಪ ಲೇಟ್ ಮಾಡಿದರೆ ಬೇರೆ ಟ್ಯಾಕ್ಸ್ ಕಟ್ಟಬೇಕು ಸರ್. ಅಕೌಂಟೆಬಿಲಿಟಿ ಬಗ್ಗೆ ಮಾತ್ರ ಟ್ರೈನಿಂಗ್ ಆಗ್ತದೆ, ಅದೇ ಆಗ್ತದೆ ಸರ್. ರೈತರಿಗೆ ಏನು ಬೇಕು ಏನು ಬೇಡ ಅದನ್ನು ಹೇಳ್ತಾ ಇಲ್ವಾ, ರೈತರಿಂದ ಹೆಂಗೆ ಯೂಸ್ ಮಾಡ್ಬೇಕಂತೇಳಿ ಟ್ರೈನಿಂಗ್ಗಳು ಸ್ವಲ್ಪ ಆಗ್ಬೇಕು ಸರ್, ಎಫ್ಇಒಗಳಿಗೆ ಸಿಇಒಗಳಿಗೆಲ್ಲರಿಗೂ. ಈಗೇನು ಓನ್ಲಿ ನಮಗೆ ಬೇರೆ ಟ್ರಾನ್ಸಿಷನ್ ಯಾವ್ರ ಬಗ್ಗೆ ಟ್ಯಾಕ್ಸಿಂದ ಎಲ್ಲ ಹೇಳ್ತಿದ್ದಾರೆ, ಹೆಂಗೆ ರೈತರನ್ನ ಒಗ್ಗೂಡಿಸ್ಕೊಂಡು ಅವರಿಂದ ನಾವು ಹೆಂಗೆ ಮೆಟೀರಿಯಲ್ ತೊಗೊಬೇಕಂದು ಮಾರಾಟ ಮಾಡ್ಬೇಕಂತ ಹೇಳ್ತಾ ಇಲ್ಲ ಸರ್. ಸೊ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಸಿಇಒ ಅವರಿಗೆ ಇನ್ನೊಂದೇ ಟ್ರೈನಿಂಗ್ ಆಗ್ಬೇಕು ಸರ್. ನಿಮ್ಮ ಕನಸುಗಳೇನು ಈ ಒಬ್ಬ ಮಲ್ಲಿಗೆ ಬೆಳೆಗಾರರಾಗಿ, ನಮ್ಮ ಏನೇನು ಮಾಡ್ಬೋದು, ಏನೇನು ಆಗಬೇಕಾಗಿದೆ ಅಂತ ನೀವು ಕಾಣ್ತಾ ಇದ್ದೀರಾ? ಸರ್ ನಮ್ಮ ಕನಸು ಏನಂದರೆ, ಈ ಹೂವಿನ ಅಡುಗೆ ಮಲ್ಲಿಗೆ ಅಂತಿದ್ದಲ್ಲ ಸರ್, ಇದು ನಮ್ಮ ದೇಶದಲ್ಲಿ ಪ್ರಸಿದ್ಧಿ ಆಗ್ಬೇಕು ಸರ್, ಎಲ್ಲ ಕಡೆಗೂ ಇದು ಟ್ರಾನ್ಸ್ಪೋರ್ಟ್ ಆಗ್ಬೇಕು ಸರ್. ಅಂದರೆ ಇದು ಓನ್ಲಿ 24 hours ಒಳಗಿರೋಕ್ಕೋಸ್ಕರನೇ ಇದನ್ನು ಟ್ರಾನ್ಸ್ಪೋರ್ಟ್ ಮಾಡೋದು ಭಾಳ ಕಷ್ಟ ಆಗ್ತದೆ ಸರ್. ನಮ್ಮ ಪ್ಯಾಕೇಜ್ ಹೌಸ್ ಥರ ಕೊಟ್ಟು ಅದೇನಾರ ಕಂಡು ಹಿಡಿದು ಅದು 2-3 days ಯೂಸ್ ಆಗ ಮಾಡಿದರೆ ನಮ್ಗೆ ಎಲ್ಲ ಕಡೆ ಸಪ್ಲೈ ಮಾಡೋಕೆ ಅನುಕೂಲ ಆಗುತ್ತೆ ಸರ್. ಎಷ್ಟು ಬೇಕಾದರೂ ಸ್ಟಾಕ್ ಮಾಡ್ಬೋದು ಸರ್. ಅಂದರೆ ಅದು 24 hours ಇರೋಕ್ಕೋಸ್ಕರ ಸ್ಟಾಕ್ ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಭಾಳ ತೊಂದರೆ ಆಗ್ತದೆ ನಮಗೆ. ಓಹೋ, 24 hours ಆಗುತ್ತೆ. ಆಮೇಲೆ ಅದರದ್ದು ಏನಂದರೆ ಸರ್ಕಾರದಿಂದ ಈಗೇನು ಓನ್ಲಿ ಉದ್ಯೋಗ ಖಾತ್ರಿ ಒಳಗೆ ನಮಗೆ ಗಿಡ ಹಚ್ಚೋಕ್ಕೆ ಪೇಮೆಂಟ್ ಮಾಡ್ತಾರೆ ಸರ್, ಈ 6 months 1 year ಆದರೂ ಬಿಒ ಸೆಂಟ್ರಿ ಮಾಡೋದಲ್ಲ. ಹಂಗಾದಾಗ ಎಲ್ಲಿ ರೈತರು ಹೂವಿನ ಬೆಳೆಗೆ ಏನು ಇಷ್ಟಪಡ್ತಾರೆ ಸರ್, ಬೇರೆ ಬೆಳೆಗೆ ಹೋಗ್ಬಿಡ್ತಾರೆ ಸರ್. ಆದರೂ ಈ ಸಲ ನಮ್ಮ ಏರಿಯಾದಲ್ಲಿ ದುಂಡು ಮಲ್ಲಿಗೆ ಮತ್ತು ಮಲ್ಲಿಗೆ ಸೇರಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಸರ್, ಹೆಚ್ಚಿಗೆ ಮಾಡಿದ್ರೆ ಸರ್. ಎಲ್ಲ ದುಂಡು ಭೂಮಿಗಳಾಗಿದ್ದಂತ ಜಾಸ್ತಿ 1/2 acre 1 acre ಈ ಥರ ಬೆಳೆಗಳು ಜಾಸ್ತಿ ಮಾಡಿದ್ದಾರೆ ಸರ್ ತೋಟಗಳು. ಅಲ್ಲ, ಒಂದು ಕಡೆ ಹೂವಿನ ಬೆಳೆಯ ಪ್ರಮಾಣದ ಕಡಿಮೆ ಆಗ್ತಾ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮೊದಲು ಬೆಳೀತಿದ್ದ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಮಲ್ಲಿಗೆ ಬೆಳೆಯೋರು ಅವಾಗೆಲ್ಲ 5-6 acre 6-6 acre 10-10 acre ಗಟ್ಟಲೆ ಇದ್ದು ಸರ್ ಹೂವಿನ ತೋಟಗಳು. ಈಗೆಲ್ಲ ಏನಾಗಿದ್ದಾವೆ, ಆ ಫ್ಯಾಮಿಲಿಗೆ ಎಷ್ಟು ಅನುಕೂಲ ಆಗುತ್ತೋ 1 acre 200 ಗಿಡ 300 ಗಿಡ 1/2 acre 1/2 acre ಗುಮ್ಟೆ ಲೆಕ್ಕಕ್ಕೆ ಹಚ್ಕೊಂಡು ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ. ಏನು ಕಾರಣ ಲೇಬರ್ ಒಂದು ಸರ್, ಆಮೇಲೆ ಖರ್ಚು ಜಾಸ್ತಿ ಆದರೂ ಟೈಮ್ ಇನ್ ಟೈಮಿಗೆ ಮಗ್ಗೆ ಹರಿಯಕ್ಕೆ ಲೇಬರ್ ಸಿಗಲಿದಾಗ, ಆಮೇಲೆ ರೇಟ್ ಇಮಿಡಿಯೇಟ್ಲಿ ಕುಸಿತ ಹೋದಾಗ ಆಳಿಗೆ ಕೊಡೋಕ್ಕಾಗಲ್ಲ ಸರ್ ಅಮೌಂಟು. ಅದು ಒಂದು ಕಾರಣಕ್ಕೋಸ್ಕರನೇ ಅದು ಸ್ವಲ್ಪ ಹಿಂಜರಿತ ಬಂದಿದೆ. ಆಮೇಲೆ ಸರ್ಕಾರದಿಂದ ವರ್ಷ ನಮಗೆ ಅದು ಮಡಿ ಮಾಡಿ ಎಲ್ಲ ಮಾಡ್ತೀವಿ ಸರ್ ನಾವು. ಆ ಖರ್ಚು ಜಾಸ್ತಿ ಬರ್ತೈತೆ, ನೀವು ಇದು ಮಾಡ್ರಿ ಅಂದರೆ ಮಲ್ಲಿಗೆ ಬೆಳೆಗಾರರಿಗೆ ವರ್ಷ ಇಷ್ಟು ಅಂತೇಳಿ ಮ್ಯಾಂಡೇಟ್ಸ್ 1 acre ಮ್ಯಾಂಡೇಟ್ಸ್ನ ಸೆಟ್ ಮಾಡ್ಬೇಕು ಸರ್. ಇದನ್ನು ನೀವು ಒತ್ತಡ ಹಾಕಿದ್ದೀರಾ? ಹ್ಞೂ ಸರ್, ಅದ್ರ ನೋಡೋಣ ಅಂತ ಹೇಳ್ತಿದ್ದಾರೆ ಸರ್, ನೋಡ್ಬೇಕು ಸರ್ ಏನು ಮಾಡ್ತಾರಂತೇಳಿ. ಆಮೇಲೆ ಇನ್ನೊಂದೇನಂದರೆ ನಮಗೆ ಒಂದು ನರ್ಸರಿಗೆ ರೈತರಿಗೆ ಕೊಡ್ಬೇಕು ಸರ್. ನಾನು ಹೇಳೋದು ಇಷ್ಟಾಗಿ ಬೆಳಿತೀವಿ ಟ್ರಾನ್ಸ್ಪೋರ್ಟ್ ಮಾಡಿ ಅಂತೇಳಿ ಹೂವಿನ ಅಡುಗೆ ಮಲ್ಲಿಗೆ ಬೆಳೆಗೆ ನರ್ಸರಿಗಳಿಗೆ ರೈತರಿಗೆ ಕೊಡಬೇಕು, ಪರ್ಸನಲ್ ಆಗಿ ಒಬ್ಬೊಬ್ಬರಿಗೆ ಕೊಡಬೇಕು. ಈ ಗುಂಪುಗಳಲ್ಲಿ ಮಾಡಿದ್ರೆ ಗುಂಪುಗಳು ಹೊಲಗಳಿಗೆ ಒಬ್ಬರು ಒಗ್ಗಟ್ಟಾರ ಒಬ್ಬರು ಒಗ್ಗಟ್ಟಾಗಲ್ಲ, ಪರ್ಸನಲ್ ಆಗಿ ಒಬ್ಬರಿಗೆ ವರ್ಷಕ್ಕೆ ಇಷ್ಟ ಹಂಗೆ ಬೆಳೆದ್ರೆ ಅವ್ರು ಇಷ್ಟು ಮೈಂಡೆಸ್ ಅಮೌಂಟ್ ಆಗ್ತದೆ ಅಂತೇಳಿ ಕೊಡಬೇಕು. ಅವರು ನರ್ಸರಿ ಮಾಡಿ ಸಸಿಗಳನ್ನು ಮಾಡಿ ಮಾರಾಟ ಮಾಡಿ ಅವರಿಗೆ ಕೊಡಲಿ, ತೋಟಗಾರ ಇಲಾಖೆಯವರಿಗೆ ಕೊಡಲಿ, ಅವರು ನಮ್ಮ ಇವರಿಗೆ ನರ್ಸರಿ ನಮ್ಮಲ್ಲೇ ಕೊಡ್ಬೇಕು ಸರ್. ರೈತರಿಗೆ ಕೊಟ್ಟರೆ ಗಿಡಗಳು ಇಂಪ್ರೂವ್ಮೆಂಟ್ ಮಾಡ್ತಾರೆ, ಅವ್ರು ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಿ ಸರ್, ತೋಟಗಾರಿಕೆ ಇಲಾಖೆಯಿಂದ ಕೊಡಲಿ ಅಥವಾ ನಮ್ಮಿಂದನ ಮಾರಾಟ ಮಾಡಲಿ. ನಮಗೆ ಇಷ್ಟು ಹಗಿ ಬೆಳೆದ್ರೆ ಇಷ್ಟು ಲೇಬರ್ ಚಾರ್ಜ್ ಅಂತೇಳಿ ಇದು ಮಾಡ್ಬೇಕು ಸರ್, ಒಂದು ಹಗಿಗೆ ಇಷ್ಟು ಅಂತೇಳಿ ಅಥವಾ ರೇಟು ಅವರೇ ಫಿಕ್ಸ್ ಮಾಡಿ ಸರ್. ತೋಟಗಾರ ಇಲಾಖೆ ಬೇಡನಲ್ಲ, ಆದ್ರೆ ಮೈಂಡೆಸ್ ಅನ್ನು ವರ್ಕ್ ಮಾಡೋಕ್ಕಂತ ಮೈಂಡೆಸ್ ಬೇಕಾಗಲ್ಲ ಸರ್. ಲೇಬರ್ ವರ್ಕಿಂಗ್ ಪೇಮೆಂಟ್ ಕೊಡಬೇಕು, ನಾವೇ ಸ್ವಂತ ರೈತರೇ ಮಾಡ್ತಾರಂದ್ರೆ ಅವ್ರಿಗೆ ಇಷ್ಟಂದಂಗೆ ಕೊಡಬೇಕು, 1000 acre ಇಷ್ಟು ಮೈಂಡೆಸ್ ಕೊಡ್ತೀವಿ ಅಂತೇಳಿ. ಬೆಲೆ ಸಿಗ್ತದಲ್ವಾ ನಿಮಗೆ ನೀವು ಮಾಡಿಕೊಡೋದಾದ್ರೆ? ನಾವು ಕೊಡ್ತೀವಿ ಸರ್, ಅದು ಎಲ್ಲ ಕಡೆ ಸಸಿಗಳಿಗೆ ಇಷ್ಟಂತ ಬೆಲೆ ನಿಗದಿ ಮಾಡಿನೇ ಖರೀದಿ ಮಾಡ್ತಾರೆ. ಹ್ಞೂ ಸರ್, ಈಗಿನ ಪರಿಸ್ಥಿತಿ ಒಳಗೆ 25 rupees ಒಂದು ಹೂವಿನ ಗಿಡ ಇದೆ ಸರ್ ಇಲ್ಲೇ ಲೋಕಲಲ್ಲಿ. ಈಗ ಮತ್ತೆ ನಾವು ಅದನ್ನೆಲ್ಲ ಪ್ಯಾಕೆಟ್ ಮಾಡಿದ್ರೆ 35-40 rupees ಒಂದು ಹಾಗೆ ಆಗುತ್ತೆ ಸರ್. ಹಂಗಾಗ್ತದೆ, ಮಾಮೂಲಿ ನಾವು ಹೆಂಗೆ ಗುಲಾಬಿ ಎಲ್ಲವನ್ನು ಪ್ಯಾಕೆಟಲ್ಲಿ ಮಾಡ್ತೀವೋ ಆ ಥರ ನಾವು ಮಲ್ಲಿಗೆ ಹೂವು ಮಾಡಿದ್ರೆ 40 rupees ಒಂದು ಹಾಗೆ ಆಗುತ್ತೆ ಸರ್. ಅದಕ್ಕೆ ಸ್ವಲ್ಪ ನಮ್ಮ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಸ್ವಲ್ಪ ಒತ್ತು ಮಾಡ್ಬೇಕು ಸರ್. ಇವಾಗ ಯುವಕರು ಕೃಷಿಯಲ್ಲಿ ಆಸಕ್ತಿಯನ್ನು ಕಡಿಮೆ ಮಾಡಿಕೊಳ್ತಿದ್ದಾರೆ ಅಥವಾ ಆಸಕ್ತಿ ವಹಿಸ್ತಾ ಇಲ್ಲ ಅನ್ನೋದೊಂದು ಸಾಮಾನ್ಯವಾಗಿರ್ತಕ್ಕಂಥ ಆರೋಪ. ನೀವೊಬ್ಬ ಯುವಕರಾಗಿ ಈ ಆರೋಪವನ್ನು ಒಪ್ಕೊಳ್ತೀರಾ? ಅಂದರೆ ಈ ಬಿಸಿಲಿನ ತಾಪಮಾನಕ್ಕೆ ಅರ್ಧ ನಮ್ಮ ರೈತರು, ಆಮೇಲೆ ರೈತರಿಗೆ ಹೆಣ್ಣು ಕೊಡಲ್ಲ ಅನ್ನೋದೊಂದು ಮನೋಭಾವನೆ. ಅದರಿಂದ ಈ ಬೇಡ ಬೇಡಪ್ಪ ಹೋಗೋಣ, ಎಲ್ಲರ ಕಂಪ್ನಿಲಿ ಆರಾಮ್ ಇರ್ತೀವಿ, ಫ್ಯಾಕ್ಟ್ರಿ ಒಳಗೆ ಎಲ್ಲರ ಕೆಲಸ ಮಾಡ್ಕೊಂತಿದ್ರೆ ಆ ಫ್ಯಾಕ್ಟ್ರಿ ಒಳಗೆ ನಾವು 10-15 ಸಂಬಳ ಕೆಲಸ ಮಾಡಿ ಬೇಡ 25,000 ಸಂಬಳ ಕೊಟ್ಟರೆ ಕೆಲಸ ಮಾಡಿದ್ರು, ಫ್ಯಾಮಿಲಿ ಕಡೆಯಿಂದ ಜೀವನ ಮಾಡೋದು ಭಾಳ ಕಷ್ಟ ಇದೆ ಸರ್. ಈಗ ಒಂದು 10 ಚೆನ್ನಾಗಿರ್ಬೋದು, ಮುಂದೆ ಹೋಗ್ತಾ ಹೋಗ್ತಾ ಕಷ್ಟ ಆಗುತ್ತೆ, ಮತ್ತೆ ಹಳ್ಳಿಗೆ ಬರ್ತಾರೆ. ಅವು ಬಂದು ಏನು ಮಾಡ್ತಾರೆ ಸರ್ ವಯಸ್ಸಾಮೇಲೆ ಇಲ್ಲಿ ಬಂದು ರೈತಕಿನ ಮಾಡೋದಿಗಾದರೆ ಒಳ್ಳೆಯದಲ್ಲೇ ಕೃಷಿ ಮಾಡ್ಬೇಕು ನಾನು ಹೇಳೋದು. ಆಮೇಲೆ ಕೂತ್ಕೊಂಡು ಉಣ್ಣಕ್ಕಾಗುತ್ತೆ ಕೃಷಿಯಲ್ಲಿ, ನಾವು ವಯಸ್ಸಾಮೇಲೆ ಬಂದು ಕೃಷಿ ಮಾಡ್ತೀವಿ ಅನ್ನೋ ಸುಳ್ಳು ಆಗಲ್ಲ ಅದು. ಆಮೇಲೆ ಸರಿ, ಈಗ ನಮ್ಮ ಯುವಕರಿಗೆ ನೀವೊಬ್ಬ ಯುವ ರೈತರಾಗಿ ಏನು ಕಿವಿ ಮಾತು ಹೇಳಕ್ಕೆ ಬಯಸ್ತೀರಿ? ನಮ್ಮದು ಎಜುಕೇಷನ್ ಮುಗಿದ್ಮೇಲೆ ನಮಗೆ ಗೌರ್ಮೆಂಟ್ ಜಾಬೇ ಬೇಕನ್ನೋದು ಬಿಡಬೇಕು. ಕೃಷಿ ಬಗ್ಗೆ ಅವಲಂಬನೆ ಕ್ಲೀನಾಗಿ ಅರ್ಥ ಮಾಡಿಕೊಂಡು ಒಳ್ಳೊಳ್ಳೆ ಕೃಷಿ ಬೆಳೆ ಬೆಳೆದ್ರೆ ಒಳ್ಳೆ ಇನ್ಕಮ್ ಇದೆ, ಅದನ್ನ ತಗೊಂಡು ನಾವು ಯಾವುದೇ ಗೌರ್ಮೆಂಟ್ ನೌಕರಿಗಿಂತ ಕಡಿಮೆ ಇಲ್ಲ ನಂಗೆ ಜೀವನ ಮಾಡೋ ತೋರಿಸ್ಬೇಕು ಒಂದು ಸಮಾಜದಲ್ಲಿ, ಅವಾಗ ಎಲ್ಲರೂ ನಮ್ಮ ತಿರುಗಿ ನೋಡ್ತಾರೆ. ಒಳ್ಳೆಯದು ಷಣ್ಮುಖ ಅವರೇ, ನಮ್ಮ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಒಬ್ಬ ಯುವ ರೈತರು, ಮಲ್ಲಿಗೆ ಬೆಳೀತಾ ಇದ್ದೀರಾ, ಜೊತೆಗೆ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದೀರಾ, ಆ ನಂತರದಲ್ಲಿ ಮಲ್ಲಿಗೆ ಬೆಳೆಗಾರರ ಸಂಘದ ಎಫ್ ಪಿ ಒದಲ್ಲಿ ತಾವು ಸಿಇಒ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ಸಾಕಷ್ಟು ಕನಸುಗಳನ್ನು ಕಟ್ಟಿಕೊಂಡು ರೈತರೊಟ್ಟಿಗೆ ಕೆಲಸ ಮಾಡಿಕೊಂಡು ಮಲ್ಲಿಗೆ ಬೆಳೆಗಾರರ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೀರಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೆಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಕೃಷಿ ಅನುಭವ ಕುರಿತು ಷಣ್ಮುಖ ಎಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ರೈತ ಮಿತ್ರರೇ, ಇದೀಗ ಕೇಳಿ ರೈತರಿಗೆ ಸಲಹೆಯನ್ನ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ರೈತ ಬಾಂಧವರೇ, ನಾವಿವತ್ತು ಕೃಷಿ ಪದ್ಧತಿಗಳಲ್ಲಿ ಒಂದಾದಂತಹ ಕೃಷಿಯ ಉಪಘಟಕವಾದಂತಹ ಜೇನು ಕೃಷಿಯ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲಿಗೆ ಸಾಕಬಹುದಾದಂತಹ, ಅಂದರೆ ನಮ್ಮ ಮನೆಯಲ್ಲಿ ಸಾಕಬಹುದಾದಂತಹ ಜೇನು ಯಾವುದು, ಆ ಜೇನಿನ ತಳಿಗಳು ಯಾವುದು, ಒಟ್ಟು ಎಷ್ಟು ಪ್ರಭೇದಗಳಿದೆ ಎಂತಕ್ಕಂತಹ ಒಂದು ಸಾಮಾನ್ಯ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಪ್ರಪಂಚದಲ್ಲಿ ನಾವು ಗಮನಿಸಿದರೆ ಸುಮಾರು 20,000 ಜಾತಿಯ ಜೇನುಹುಳುಗಳು ಇದೆ. ಅದರಲ್ಲಿ ಸುಮಾರು 7-8 ಜಾತಿಯ ಒಂದು ಜೇನುಹುಳುಗಳು ನಮಗೆ ಜೇನುತುಪ್ಪವನ್ನು ಕೊಡ್ತವೆ. ಈ 7-8 ಜಾತಿಯ ಜೇನುಹುಳುಗಳಲ್ಲಿ ನಾವು ಪ್ರಮುಖವಾಗಿ ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಕೇವಲ 3 ಪ್ರಭೇದಗಳ ಒಂದು ಜೇನನ್ನು ಮಾತ್ರ. ನಾವು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ನಮ್ಮ ಪರಿಸರವನ್ನು ನಾವು ಗಮನಿಸಿದರೆ ಅಲ್ಲಿ ನಾವು ಹೆಜ್ಜೇನನ್ನು ಕಾಣ್ತೀವಿ. ಹೆಜ್ಜೇನು ಅಂತೇಳಿದರೆ ಸುಮಾರು ದೊಡ್ಡ ಮರದ ತುದಿಯಲ್ಲಿ ಕಟ್ಟಿರ್ತಕ್ಕಂಥದ್ದು ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಬಂಗಲೆಗಳ ಮೇಲೆ ತನ್ನ ಗೂಡನ್ನು ಕಟ್ಟಿರ್ತಕ್ಕಂಥದ್ದು. ಕೇವಲ ಒಂದೇ ಒಂದು ತಟ್ಟು ಅಥವಾ ರಟ್ಟು ಅಂತ ನಾವೇನು ಕರಿತೀವಿ ಆ ಥರದ ಒಂದು ಹುಟ್ಟನ್ನು ರಚನೆ ಮಾಡಿಕೊಂಡು ಸುಮಾರು 100,000 ತನಕ ಜೇನುಹುಳುಗಳು ಅದರಲ್ಲಿ ವಾಸ ಮಾಡ್ತವೆ. ಸುಮಾರು 35-40 ಕೆಜಿಯಷ್ಟು ಜೇನುತುಪ್ಪವನ್ನು ಅದು ನಮಗೆ ಕೊಡುತ್ತೆ. ಆದರೆ ಈ ಒಂದು ಜೇನಿನ ಪ್ರಭೇದವನ್ನು ನಾವು ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಜೇನು ಸಾಕಾಣಿಕೆಗೆ ಒಗ್ಗತಕ್ಕಂಥದ್ದಲ್ಲ, ಆದರೆ ಕೇವಲ ನಾವು ಅದರಿಂದ ಜೇನುತುಪ್ಪವನ್ನು ತಗೊಳ್ಬೋದು. ಮತ್ತೊಂದು ಏನಂತೇಳಿದರೆ ಬಹಳ ಆಕ್ರಮಣಕಾರಿ ಅಥವಾ ಬಹಳ ಕೋಪಿಷ್ಟ ಸ್ವಭಾವದ ಜೇನುಹುಳುಗಳು ಇವು. ಹಾಗಾಗಿ ಕೇವಲ ಜೇನುತುಪ್ಪವನ್ನು ನಾವು ಅದರಿಂದ ಆಶ್ರಯ ಪಡ್ಕೊಳ್ಬೋದು. ಇವತ್ತು ಕಾಡು ಜಾತಿಯ ಗಿಡ ಮರಗಳಲ್ಲಿ ಹೆಚ್ಚಿನ ಒಂದು ಪರಾಗಸ್ಪರ್ಶ ನಮ್ಮ ಕೃಷಿ ಬೆಳೆಗಳಲ್ಲಿ ಆಗ್ತಾ ಇರತಕ್ಕಂಥದ್ದು ಈ ಒಂದು ಹೆಜ್ಜೇನಿನ ಪ್ರಭೇದದಿಂದ. ಆದರೆ ಇದನ್ನು ನಾವು ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಎರಡನೆಯದಾಗಿ ನಮ್ಮಲ್ಲಿ ಕಂಡು ಬರ್ತಕ್ಕಂತಹ ಇನ್ನೊಂದು ಜೇನು ಅಂತೇಳಿದರೆ ತುಡುವೆ ಜೇನು ಅಂತ ಕರಿತೀವಿ. ಈ ತುಡುವೆ ಜೇನು ಅಥವಾ 7 ತಟ್ಟಿನ ಜೇನು, ಹುತ್ತದ ಜೇನು ಅಂತಕ್ಕಂಥದ್ದನ್ನು ಸಹ ನಾವು ವಿವಿಧ ಹೆಸರುಗಳಿಂದ ಕರಿತೀವಿ. ಇದನ್ನು ನಾವು ಮರದ ಪೊಟ್ರೆಗಳಲ್ಲಿ, ಹುತ್ತಗಳಲ್ಲಿ, ಇಂಥ ಕಡೆಗಳಲ್ಲಿ ನಾವು ಗಮನಿಸ್ತಾ ಇರ್ತೀವಿ. ಸುಮಾರು ವರ್ಷಕ್ಕೆ 8-10 ಕೆಜಿಯಷ್ಟು ಜೇನುತುಪ್ಪ ಕೊಡ್ತಕ್ಕಂತಹ ಈ ತುಡುವೆ ಜೇನನ್ನು ಮನೆಗಳಲ್ಲಿ ನಾವು ಪೆಟ್ಟಿಗೆಯಲ್ಲಿಟ್ಟು ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಜೇನುತುಪ್ಪದ ಜೊತೆಗೆ ನಮಗೆ ಉತ್ತಮವಾದಂತಹ ಇಳುವರಿಯ ಒಂದು ಪರಾಗಸ್ಪರ್ಶದ ಲಾಭವನ್ನು ಸಹ ನಾವು ಈ ಒಂದು ಜೇನಿನ ಪ್ರಭೇದದಲ್ಲಿ ಪಡ್ಕೊಳ್ಬೋದು. ಇನ್ನು ಮೂರನೆಯದಾಗಿ ನಮಗೆ ಕಂಡು ಬರತಕ್ಕಂಥದ್ದು ಪ್ರಕೃತಿಯಲ್ಲಿ ನಾವು ಕೋಲ್ ಜೇನು ಅಥವಾ ಚಿಟ್ಟು ಜೇನು ಅಂತ ಕರಿತೀವಿ. ಈ ಕೋಲ್ ಜೇನು ಅಥವಾ ಚಿಟ್ಟು ಜೇನು ಏನಿದೆ ಮರದ ಕೊಂಬೆಗಳಲ್ಲಿ ನಮ್ಮ ಕಣ್ಣಿನ ಎತ್ತರಕ್ಕೆ ಗೂಡನ್ನು ಕಟ್ತದೆ. ಇದು ಸಹ ಹೆಜ್ಜೇನಿನಂತೆ ಒಂದೇ ಒಂದು ರಟ್ಟು ಅಥವಾ ತಟ್ಟನ್ನು ಕಟ್ಟಿ ತನ್ನ ಜೇನನ್ನು ಸಂಗ್ರಹಣೆ ಮಾಡುತ್ತೆ. ಕೇವಲ 1-1.5 ಕೆಜಿಯಷ್ಟು ಜೇನುತುಪ್ಪ ಕೊಡ್ತಕ್ಕಂತಹ ಈ ಜೇನು ಪ್ರಭೇದ ನಮ್ಮ ಸುತ್ತಮುತ್ತಲ ವಾತಾವರಣದಲ್ಲಿರ್ತಕ್ಕಂತಹ ಎಲ್ಲ ಗಿಡಗಳಿಗೆ ಅತ್ಯುತ್ತಮವಾದಂತಹ ಪರಾಗಸ್ಪರ್ಶವನ್ನು ನೀಡ್ತಕ್ಕಂತಹ ಜಾತಿ. ಆದರೆ ಇದು ಸಹ ಹೆಜ್ಜೇನಿನಂತೆ ನಾವು ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಪರಾಗಸ್ಪರ್ಶ ಮತ್ತು ಜೇನುತುಪ್ಪಕ್ಕೆ ಮಾತ್ರ ನಾವು ಈ ಒಂದು ತಳಿಯನ್ನು ಅವಲಂಬಿಸಬಹುದು. ಇನ್ನು ನಾಲ್ಕನೆಯದಾಗಿ ನಮ್ಮಲ್ಲಿ ಕಂಡು ಬರತಕ್ಕಂತಹ ಜೇನು ಅಂತೇಳಿದರೆ ನಾವು ಹೊರರಾಷ್ಟ್ರದಿಂದ ನಮ್ಮಲ್ಲಿಗೆ ಆಮದು ಮಾಡಿಕೊಂಡಿರ್ತಕ್ಕಂತಹ ಯುರೋಪಿಯನ್ ಜೇನು ಅಥವಾ ಇಟಾಲಿಯನ್ ಜೇನು ಅಂತ ಕರಿತೀವಿ. ಇದು ಸಹ ಹೆಜ್ಜೇನಿನಂತೆಯೇ ದೊಡ್ಡ ಗಾತ್ರದಾಗಿದ್ದೆ. ಸುಮಾರು 25-30 ಕೆಜಿಯಷ್ಟು ಜೇನುತುಪ್ಪ ಕೊಡೋದಲ್ಲದೆ ಒಳ್ಳೆಯ ಉತ್ತಮವಾದಂತಹ ಪರಾಗಸ್ಪರ್ಶವನ್ನು ಮಾಡುತ್ತೆ. ಹೆಜ್ಜೇನು ಬಹಳ ಕೋಪಿಷ್ಟ ಸ್ವಭಾವದಿರುತ್ತೆ, ಆದರೆ ಯುರೋಪಿಯನ್ ಜೇನು ಬಹಳ ಮೃದು ಸ್ವಭಾವದಲ್ಲಿ ಇರತಕ್ಕಂಥದ್ರಿಂದ ನಾವು ಸುಲಭವಾಗಿ ಅವುಗಳನ್ನು ನಮ್ಮಲ್ಲಿ ಕೈಯಲ್ಲಿ ಇಟ್ಕೊಳ್ಳೋದಾಗಲಿ ಅಥವಾ ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಬಹಳ ಸುಲಭವಾಗುತ್ತೆ. ಇದನ್ನು ಸಹ ನಾವು ಮನೆಯಲ್ಲಿ ಪೆಟ್ಟಿಗೆಯಲ್ಲಿಟ್ಟು ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಐದನೆಯದು ನಮ್ಮಲ್ಲಿ ಸುತ್ತಮುತ್ತ ಕಂಡು ಬರತಕ್ಕಂಥದ್ದು ನೊಣದ ಗಾತ್ರದಲ್ಲಿರ್ತಕ್ಕಂತಹ ಜೇನು ಅಂತ ನಾವೇನು ಹೇಳ್ತೀವಿ, ನಸರು ಜೇನು ಅಥವಾ ಮಿಶ್ರಿ ಜೇನು ಅಂತ ಕರಿತೀವಿ. ಭಾಳ ಅತ್ಯಲ್ಪ ಕಡಿಮೆ ಪ್ರಮಾಣದ ಜೇನುತುಪ್ಪವನ್ನು ಕೊಡುತ್ತೆ. ಸುಮಾರು 100-150 ಗ್ರಾಂ 200 ಗ್ರಾಂನಷ್ಟು ಜೇನುತುಪ್ಪವನ್ನು ಕೊಡ್ತಕ್ಕಂತಹ ಪ್ರಭೇದ. ಆದರೆ ಬಹಳ ಸೂಕ್ಷ್ಮವಾದಂತಹ ಪರಾಗಸ್ಪರ್ಶಕ, ಬಹಳ ಸಣ್ಣ ಸಣ್ಣ ಗಾತ್ರದ ಹೂವುಗಳಿಗೂ ಭೇಟಿ ಕೊಟ್ಟು ಬಹಳ ಅತ್ಯುತ್ತಮ ದರ್ಜೆಯ ಒಂದು ಜೇನುತುಪ್ಪವನ್ನು ಕೊಡ್ತಕ್ಕಂತಹ ಪ್ರಭೇದ. ಔಷಧೀಯ ಗುಣ ಜಾಸ್ತಿ ಇರತಕ್ಕಂತಹ ಜೇನು. ಮತ್ತು ಒಂದು ಕಡೆ ನಾವು ಸಾಕಾಣಿಕೆಯನ್ನು ಪ್ರಾರಂಭ ಮಾಡಿದರೆ ಸುಮಾರು 25-30 ವರ್ಷಗಳ ಕಾಲ ಆ ಜಾಗವನ್ನು, ಆ ಸ್ಥಳವನ್ನು ಬಿಟ್ಟು ಬೇರೆ ಎಲ್ಲೂ ಹೋಗೋದಿಲ್ಲ. ಹಾಗಾಗಿ ಈ ಸಾಮಾನ್ಯವಾಗಿ ಈ 5 ಜಾತಿಯ ಜೇನುಗಳನ್ನು ನಾವು ನಮ್ಮ ದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯ. ಅದರಲ್ಲಿ ಹೆಜ್ಜೇನು ಮತ್ತು ಕೋಲ್ ಜೇನನ್ನು ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತುಳುವೆ ಜೇನು, ಯುರೋಪಿಯನ್ ಜೇನು ಹಾಗೂ ನಸರು ಜೇನನ್ನು ನಾವು ಸಾಕಾಣಿಕೆಯನ್ನು ಮಾಡಬಹುದು. ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಕೇಳಿ ಕೆಲವು ರೈತ ಗೀತೆಗಳನ್ನು ವಿವಿಧ ಕಲಾವಿದರ ಧ್ವನಿಯಲ್ಲಿ. ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ. ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ. ಹೊರಗಿಂದ ಬಂದರು ನಂಬಿ ನಮ್ಮ ಜಲನೆಲ, ಹೊರಗಿಂದ ಬಂದರು ನಂಬಿ ನಮ್ಮ ಜಲನೆಲ. ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನು ಇದು ಎಂಥ ಮೇಳ, ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನು ಇದು ಎಂಥ ಮೇಳ, ನಮ್ಮನು ಇದು ಎಂಥ ಮೇಳ, ನಮ್ಮನು ಇದು ಎಂಥ ಮೇಳ. ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುತ್ತಿನಂಥ ಕಾಳ, ನೀಡುತ್ತಿದೆ ನಮಗೆಲ್ಲ ಮುತ್ತಿನಂಥ ಕಾಳ. ಆಫ್ರಿಕಾ